ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಜೋಳ, ತೊಗರೆ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಲಾಲ್ ಸಾಬ್ ಧವಲ್ ಸಾಬ್ ದಳ್ವಾಯಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾಗಿರುವಂತಹ ಲಾಲ್ ಸಾಬ್ ಧವಲ್ ಸಾಬ್ ದಳ್ವಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ, ಗೋಧಿ, ಕಡಲೆ, ಜೋಳ, ಈರುಳ್ಳಿ, ತೊಗರಿ ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಅವರು ಇಳುವರಿಯನ್ನ ಪಡಿತಾ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ, ಗೋಧಿ, ಕಡಲೆ, ಜೋಳ, ಈರುಳ್ಳಿ, ತೊಗರಿ ಇನ್ನೂ ಮುಂತಾದ ಬೆಳೆಗಳಲ್ಲಿ ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆದು ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವ್ರ ಜೊತೆ ಮಾತಾಡಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ. ಲಾಲ್ ಸಾಬ್ ಧವಲ್ ಸಾಬ್ ದಳ್ವಾಯಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಲಾಲ್ ಸಾಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾವು ಒಂದು ಸಣ್ಣವ್ರ ತನಕ ಇದೇ ಕೆಲಸ ಮಾಡ್ಕೊತ ಬಂದೇವ್ರಿ. ಸಣ್ಣವರಿದ್ದಾಗಿಂದ ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ. ಈ ಹೋಮಿಯೋ ಔಷಧಿಗಳನ್ನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ? 4 ವರ್ಷ ಆಯ್ತ್ರಿ. ಒಂದ್ 4 ವರ್ಷ ಆಯ್ತ್ರಿ. ಮೊದಲ ರಾಸಾಯನಿಕದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರೇನ್ರಿ? ಹಾ, ಒಬ್ಬರ ತಂದು ಬಿತ್ತಿದ್ದೇವ್ರಿ, ಅವಾಗ ಸರಿ ಬೆಳಿ ಬರ್ಲಿಲ್ರಿ. ಇದು ಏನ್ ತಂದು ಬಿತ್ತಲಾಗತ್ತೀವ್ರಿ ನಾವು, ಅಗದಿ ಬೆಳಿ ಚಲೋ ಬರ್ಲಾಗತ್ತವ್ರಿ. ಈ ಹೋಮಿಯೋ ಕೃಷಿ ಬಳಸೋದ್ರಿಂದ ಬೆಳೆಗಳು ಚೆನ್ನಾಗಿ ಬರ್ತಾ? ಅಗದಿ ಮೀನ್ಸ್ ರೀ, ಜ್ವಾಳನು ಅಗದಿ ಕರಾಗ್ ಬರ್ತಾವ್ರಿ, ಮತ್ತೆ ಕಾಳು ಅಗದಿ ದಿಪ್ಪ ಬರ್ತಾವ್ರಿ. ಯಾರು ಗಿರಿಯಾಕಿ ನೋಡಿದವ್ರು ನನ್ಗೆ ಬೇಕು ನಿನ್ ಬೇಕು ತಗೊಂಡು ಹೋಗ್ತಾರ್ರಿ. ಅಂದ್ರೆ ಮನೆಗೆ ಬಂದೇ ಹೋಯ್ತಾರ್ರಿ. ಈಗ ನೀವು ಈ ಹೋಮಿಯೋ ಔಷಧಿಗಳನ್ನ ಬಳಸಿ ಯಾವ್ಯಾವ ಬೆಳೆಗಳನ್ನ ಬೆಳೆದ್ರಿ? ಮೊದಲ ಮೆಕ್ಕೆಜೋಳ ಬೆಳೆದೇವ್ರಿ, ಆ ನಂತರ ತೊಗರಿ ಬೆಳೆದೇವ್ರಿ, ಆ ನಂತರ ಕಡ್ಲಿ ಬೆಳೆದೇವ್ರಿ, ಆ ನಂತರ ಇದು ಗೋಧಿ ಬೆಳೆದೇವ್ರಿ. ಈಗ ಮೆಕ್ಕೆಜೋಳ ಬೆಳೆದ್ರಂತ ಹೇಳಿದ್ರಿ, ಆ ಮೆಕ್ಕೆಜೋಳದಲ್ಲಿ ಯಾವ ರೀತಿ ತಾವು ಈ ಹೋಮಿಯೋ ಔಷಧಿಗಳನ್ನ ಬಳಸಿದ್ರಿ? ಅದಕ್ಕ ನೆಳ ಕುತ್ಕೊಂಡು ಕೇರಿಂದ್ರಿ, ಒಂದ್ ಬುಟ್ಟಾಗ ಹಾಕೊಂಡು ಒಂದ್ ತಾಸ ಅರ್ಧ ತಾಸ ಅದಕ್ಕ ಹಾರಾಕಿರಿ, ಬಿತ್ತೇವ್ರಿ. ಅಂದ್ರೆ ಬೀಜೋಪಚಾರ ಮಾಡಿ ತಾವ್ ಬಿತ್ತಿದ್ರಿ? ಹಾ, ಬಿತ್ತೇವ್ರಿ. ಇಳುವರಿ ಚಲೋ ಬರ್ತಿತ್ತು? ಹಾ, ಅಗದಿ ಚಲೋ ರೀ. ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ ಎಷ್ಟು ವ್ಯತ್ಯಾಸ ಇಟ್ಕೊಂಡ್ ಬಿತ್ತಿದ್ರಿ ತಾವು? ಚೋಟಾಗೇಣಿ ಚೋಟಿಗೇಣಿಗೆ ಬಿತ್ಕೊಂಡೇವ್ರಿ, ಮತ್ತ 4 ಫೂಟ್ ಅಗಲಿಗ್ರಿ ಇಟ್ಕೊಂಡ್ ಬಿತ್ಕೊಂಡು ಬೆಳಿ ಮಾತ್ರ ಅದೇ ನೋಡಬಾರ್ದ್ರಿ, ಅಂತ ಬೆಳಿ ಬರ್ತಾವ್ರಿ. ಅಂದ್ರೆ ನೀವು ಟ್ರಾಕ್ಟರಿಂದ ಬಿತ್ತನೆ ಮಾಡ್ತಿದ್ರೆ ಕೈಗಾಳದಿಂದ ಹಾಕ್ತೀವಿ? ಇಲ್ರಿ, ಟ್ರಾಕ್ಟರ್ದಿಂದ ಬಿತ್ತೇವ್. ಟ್ರಾಕ್ಟರ್ದಿಂದ ಬಿತ್ತೇವ್ರಿ. ಈ ಮೆಕ್ಕೆಜೋಳದಲ್ಲಿ ಹೋಮಿಯೋ ಔಷಧಗಳನ್ನ ಬಳಸಿನ ತಾವ್ ಹೇಳಿದ್ರಿ, ಇದಕ್ಕ ಈ ಲದ್ದಿ ಹುಳಿನ ಕಾಟ ಮತ್ತೆ ಪಾಲ್ ಸೈನಿಕ ಹುಳಿನ ಕಾಟ ಇರ್ತೈತಲ್ರಿ ಬೆಳೆಗಳಿಗೆ, ಅದನ್ನ ಯಾವ ರೀತಿ ತಾವು ಈ ಹೋಮಿಯೋ ಔಷಧಗಳನ್ನ ಬಳಸಿದ್ರಿ? ವೈದ್ಯಕೀಯರಿಂದ ಹೊಡೆದೇವ್ರಿ ಎಣ್ಣೆ, ಮತ್ತ ಇವರಲ್ಲಿ ವೈದ್ಯಕೀಯರಿಂದ್ರಿ ವೈದ್ಯ ಹೊಡೆಯನ್ನು ಒಂದ್ ಹೊಡೆದಿದ್ದಕ್ಕಿಂದ ಅದ್ರ ಮ್ಯಾಲ ಯಾವ ಹುಳಾನು ಬರ್ಲಿಲ್ಲ, ಅದ್ರ ಮ್ಯಾಲ ಏನು ಆಗಿಲ್ರಿ, ಚಲೋ ಬತ್ತರಿ ಬೆಳಿ. ಚಲೋ ಬತ್ತ ಚಲೋ ಬತ್ತ. ಈಗ ಅಂದ್ರ ಗೊಬ್ಬರ ಹಾಕಿ ಬೆಳೆದಿರ್ತಾರಲ್ಲ ನಿಮ್ಮ ಹೊಲದ ಪಕ್ಕದಲ್ಲಿ ಮೆಕ್ಕೆಜೋಳ ಬೆಳೆದಿರ್ತಾರ, ಅವ್ರ ಬೆಳೆಗ ನಿಮ್ ಬೆಳೆಗೆ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ಫರ್ಕ್ ರೀ, ಬಹಳ ಫರ್ಕ್ ಅನಸ್ತೈತಿರಿ. ಹೆಂಗ್ರಿ? ನಮ್ಗ ದಾರಿ ಹೊಲ ಐತ್ರಿ, ದಾರಿ ಮ್ಯಾಲ ಹೋಗೋರು ಇದು ಏನು ಹಾಕಿ ಬಿತ್ತಿರಿ, ನಿಮ್ ಬೆಳಿ ಎಷ್ಟು ಚೆನ್ನಾಗಿ ಐತಿ, ನಮ್ ಬೆಳಿ ಯಾಕೆ ಚೆನ್ನಾಗಿಲ್ಲ ಅಂತ ಕೇಳ್ತಾರ ಅವ್ರು. ಅಂದ್ರೆ ಬೆಳೆಗಳಲ್ಲಿ ವ್ಯತ್ಯಾಸ ಕಾಣ್ತೈತಿ? ಹಾ, ಕಾಣ್ತೈತ್ರಿ. ಕಾಣನವ್ರು ನಾವ್ ಹೇಳಿದೇವ್ರಿ ಇಂತಿಂತ ಹಿಂಗ ತಂದ್ಕೆ, ಒಂದ್ಸಲ ಎರಡ್ ಸಲ ಅವ್ರಿಗೆ ಒಯ್ದು ಕೊಟ್ಟೇವ್ರಿ, ಒಯ್ದ್ರು ಅವ್ರದ್ದು ಬೆಳಿ ಚಲೋನೆ ಬಂದೈತಿ. ಚಲೋ ಬಂದೈತಿ. ಅಂದ್ರೆ ಅದು ಮೆಕ್ಕೆಜೋಳದಲ್ಲಿ ಹೋಮಿಯೋ ಔಷಧಗಳನ್ನ ಬಳಸಿ ಬಿತ್ತನೆ ಅಂತ ಹೇಳಿದ್ರಿ, ಅವ್ರ ಬೆಳೆಗಳಲ್ಲಿ ಅಂದ್ರೆ ಎಲೆಗಳಾಗ್ಲಿ ಅಥವಾ ಕಲರ್ಗಳಾಗ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಾನ್ರಿ? ವ್ಯತ್ಯಾಸ ಕಾಣ್ತದಲ್ರಿ, ಕರಾಗ ಅಗದಿ ನೋಡದಂತ ಬೆಳಿ ಬರ್ತದ್ರಿ. ಅಂದ್ರೆ ಈ ಎಲೆಗಳಲ್ಲಿ ಹಸಿರು ಹೆಚ್ಚಾಗಿ ಹಸಿರು ಹೆಚ್ಚು ಬರ್ತೈತ್ರಿ, ಅಗದಿ ನೋಡದಂತ ಬೆಳಿ ಬರ್ತದ್ರಿ. ಎಷ್ಟು ಎಕರೆ ಬಿತ್ತಿದ್ರಿ ನೀವು ಮೆಕ್ಕೆಜೋಳ? ಮೆಕ್ಕೆಜೋಳ 6 ಎಕರೆ ಬಿತ್ತಿದ್ದೇವ್ರಿ. ಇಳುವರಿ ಎಷ್ಟು ಬತ್ತರಿ? ಅದು ದೀಡ್ಸಿ ಕಟ್ಟ ಬತ್ತರಿ, 150 ಕಟ್ಟ ಬತ್ತರಿ. ಅಂದ್ರೆ ಬೇರೆಯವ್ರು ಬೆಳೆದಿದ್ದಕ್ಕ ನೀವು ಬೆಳೆದಕ್ಕೆ ವ್ಯತ್ಯಾಸ ಕಾಣಬಹುದು? ಹಾ, ಅವ್ರದ್ದು ಎಲ್ಲ ಕುಡಿ ಎಷ್ಟು ಆಯ್ತ್ರಿ? 50-60 ಆಯ್ತ್ರಿ ಅವ್ರದ್ದು, ನಮ್ದು ದೀಡ್ಸಿ ಆಯ್ತ್ರಿ. ಅಂದ್ರೆ ಅವ್ರು ಎಷ್ಟು ಎಕರೆ ಬಿತ್ತಿದ್ರಿ? ಅವ್ರು 8 ಎಕರೆ ಬಿತ್ತಿದ್ರಿ. ಅವಕ್ಕ ಗೊಬ್ಬರಕ್ಕೆ ಹಾಕಿದ್ರು ಅವ್ರು ಸರಿ ಬರ್ಲಿಲ್ರಿ. ಅಂದ್ರೆ ಹವಾಮಾನದ ವೈಪರೀತ್ಯದಿಂದ ಆಯ್ತು, ಮತ್ತ ಹುಳ ಬೆಳೆದಿದ್ದು ಆಯ್ತು, ಅವ್ರದ್ದು ಬೆಳೆ ನಾಶ ಆಯ್ತಂತ ಹೇಳ್ತಾರೆ. ಹುಳ ತಿಂದೇ ಆಗಿ ಮಾಡಿದ್ರಿ ಅವರು, ನಮ್ಮ ಹುಳ ಹತ್ತಿಲಿಲ್ರಿ. ಈಗ ಮೆಕ್ಕೆಜೋಳ ತಾವ್ ಬೆಳೆದಿರಲ್ರಿ, ಈ ಮೆಕ್ಕೆಜೋಳದ ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ರಿ, ಕಾಳುಗಳಲ್ಲಾಗ್ಲಿ ತೆನೆಗಳಲ್ಲಾಗ್ಲಿ? ಹಾ, ಅಗದಿ ದಿಪ್ಪನು ಬರ್ತಾವ್ರಿ, ತೆನೆನು ಅಗದಿ ಉದ್ದಕ್ಕೆ ಬರ್ತಾವ್ರಿ, ಮೇಲಾಗಿ ಕಾಳು ಮಿಂಚ್ ಬರ್ತದ್ರಿ, ಅದ್ರ ಒಳಗಿನ ಲಂಡ ಸಣ್ಣ ಇರ್ತೈತೆ. ಹಾ, ಸಣ್ಣ ಇರ್ತದ್ರಿ, ಕಾಳದ ಅಗದಿ ದಿಪ್ ದಿಪ್ ದಿಪ್ ಇರ್ತಾವ್ರಿ. ಅಂದ್ರ ತುದಿ ಒಳಗು ಕಾಳಾಯ್ತು. ಹಾ, ಅಂದ್ರೆ ಕಾಳುಗಳಲ್ಲಿ ಅಂದ್ರೆ ತೂಕಕ್ಕೂ ವ್ಯತ್ಯಾಸ ಕಾಣ್ತದೆ ಅನಿಸ್ತೈತ್ರಿ. ಅಲ್ಲಿ ಅಪ್ಪರಿಗೆ ಅವ್ರವ್ರು ಆದ್ರಸೋದ ಅವ್ರ ಕಿತ್ತ ನಮ್ಗೆ ಹೆಚ್ಚೆ ರೇಟ್ ಕೊಟ್ಟು ತಗೋತಾರ್ರಿ. ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದವ್ರಿಗೆ ಮತ್ತೆ ನೀವು ಹೋಮಿಯೋದಲ್ಲಿ ಬೆಳೆದಂತ ಬೆಳೆಗಳಿಗೆ ವ್ಯತ್ಯಾಸ ಬಹಳ ಐತಿ, ಮತ್ತ ಬೆಲೆಗಳಲ್ಲಿ ವ್ಯತ್ಯಾಸ ಅವ್ರಿಗೆ ನಮ್ಗೆ ರೇಟ್ ಹೆಚ್ಚಿಗೆ ಸಿಗ್ತದ್ರಿ. ನಮ್ಮದ್ ನಾವ್ ಗೊಬ್ಬರ ಹಾಕಲಾಡ್ದಿ ಬಿತ್ತೇವ ಅಂದ್ರಿ ನಮ್ ರೇಟ್ ಹೆಚ್ಚಿಗೆ ತಗೋತಾರ. ಅವ್ ಹಾಕದವ್ರು ಖಂಡ ಇದು ಆ ಕುಟ್ರ ನಮ್ಮನೆ ಇರ್ತಾವ್ರಿ ಬೆಳಿ. ನಮ್ ಕಾಳಿಗೆ ಅವ್ರ ಕಾಳಿಗೆ ಬಹಳ ಫರಕ ಅನ್ನಿಸ್ತದ್ರಿ. ಮತ್ತ ಈ ಮೆಕ್ಕೆಜೋಳ ಅಲ್ದ ಮತ್ತ ಗೋಧಿ ಕಡ್ಲಿ ಅದು ಬಿತ್ತಿನ ಅಂತ ಹೇಳಿದ್ರಿ, ಈಗ ಅದ್ರೊಳಗೂ ಯಾವ ರೀತಿ ನೀವು ಬೀಜೋಪಚಾರ ಮಾಡಿದ್ರಿ? ಇದೇ ಪ್ರಕಾರ ಮಾಡೇವ್ರಿ, ಇದೇ ಪ್ರಕಾರ ಮಾಡಿ ಇದೇ ನಮ್ಮನೆ ಬೆಳೆದೇವ್ರಿ ನಾವು. ಈ ಕಡ್ಲೆಯಲ್ಲಿ ಬೀಜೋಪಚಾರ ಮಾಡಿ ಬಿತ್ತಿದ್ರಿ, ಅವು ಕುಡಿ ಅದು ಚೂಟಿದ್ರಿ? ಕುಡಿ ಚೂಟಿದ್ರೆ ಗಿಡ ಬಡಿತದ್ರಿ. ಆ ಕುಡಿ ಚೂಟ್ಲಿಕ್ಕೆ ಅಂದ್ರೆ ಏನ್ ಮಾಡ್ತದ್ರಿ, ಗಿಡ ಉದ್ದಕ್ಕೆ ಹೋಗ್ತದ್ರಿ. ಹೋಗ್ಕೇರಿಂದ ಏನ್ ಮಾಡ್ತದ್ರಿ, ಅವ್ ನಾಕೆ ಕಾಯಿ ಆಗಿ ಅಟ್ಟ ನಿಂದಿರ್ತದೆ. ಇದು ಚೂಡ್ದೇವ ಅಂತ ತಿಳಿರಿ, ಪಡಲ್ ಹೊಡಿತದ್ರಿ. ಹೊಡೆದಾಗ ಎಗ್ದಮ ಚಲೋ ಹೊಡೆದಕ್ಕಿರಿಂದ ಕಾಳು ಚಲೋ ಹಾಕದ್ರಿ. ಅಂದ್ರೆ ಕುಡಿ ಚೂಡೋದ್ರಿಂದ ಅವು ಮಗ್ಲ ಹೆಸಳುಗಳು ಒಡೆದು ಅವಕ್ಕೆ ಕಾಳು ಚಲೋ ಬರ್ತದೆ, ಕಾಯಿ ಹೆಚ್ಚಿ ಬರ್ತದ್ರಿ. ಈಗ ಇಳುವರಿ ತಕೊಂದ್ರಿ ಏನ್ರಿ ಕಡ್ಲಿದು? ಈಗ ಹೂವಿಗೆ ಐತ್ರಿ. ಅಂದ್ರೆ ಹೋದ ವರ್ಷ ತಕೊಂದ್ರಿ, ಈ ವರ್ಷ ಏನ ಹೂ ಮೇಲೆ ಐತೆ? ಈಗ ಹೂವಿನ ಮೇಲೆ ಐತ್ರಿ, ಹೋದ ವರ್ಷ ತಕೊಂಡಿದ ಅಂಕಾರ ಅದೇನು ಭಾರಿ ಬೆಳಿ ಬಂದದ್ರಿ. ಈಗ ಈ ಕಡ್ಲಿಗೆ ಕೀಟಬಾಧೆ ಅಂತ ಇರತೈತ್ರಿ, ಕೀಡಿ ಅದು ಬರ್ತಾವ್ರಿ, ಅವಕ್ ಏನಾದ್ರು ಔಷಧಿಗಳನ್ನ ಸಿಂಪಡಣೆ ಮಾಡ್ರಿ? ಇದೆ ಇದು ಹೊಡೆದೇವ್ರಿ, ಒಂದ್ಸಲ ಹೊಡೆದ್ರೆ ಅದು ಮತ್ತೆ ಸಲ ಇದು ಆಗಂಗಿಲ್ಲ. ಈ ಕೀಡಿಗೂ ಸಮೇತ ಈ ಹೋಮಿಯೋ ಔಷಧನ ಬಳಸಿರಿ? ಬಳಸಿವ್ರಿ, ಬಳಸದ ಅದು ಅವ್ರು ನಾಲ್ಕೈದು ಸಲ ಎಣ್ಣೆ ಹೊಡಿತಾರ, ಒಂದೇ ಎಣ್ಣೆಗೆ ನಮ್ ಹೂವ ಕಾಯಿ ಹಿಡಿತಾವ್ರಿ. ಅಂದ್ರ ರಾಸಾಯನಿಕ ಬಳಸಿದವ್ರು ನಾಲ್ಕೈದು ಸಲ ಎಣ್ಣೆಯನ್ನ ಸ್ಪ್ರೇ ಮಾಡ್ತಾರ, ನೀವು ಒಂದೇ ಸರಿ ಸ್ಪ್ರೇ ಮಾಡಿದ್ರು ಇಳುವರಿ ಚಲೋ ಬರ್ತದೆ, ಗಿಡನು ಹೊಡಿತಾವ್ರಿ ಅದಕ್ಕೆ. ಈಗ ಇದ್ರ ಜೊತೆಗೆ ಈರುಳ್ಳಿನು ಬೆಳೆದನ ಅಂತ ಹೇಳಿದ್ರಿ ನೀವು, ಅದರಲ್ಲಿ ಯಾವ ತರ ಬೀಜೋಪಚಾರ ಮಾಡಿದ್ರಿ, ಯಾವ ತರ ಬಿತ್ತನೆ ಮಾಡಿದ್ರಿ? ಅದು ಯಾವ ತರ ಅಂದ್ರಿ, ಅದು ಹೋಮಿಯೋಪತಿ ಔಷಧಿ ವೈದ್ಯಕರಿಂದ್ರಿ, ಗಿಡದ ನೆಳಿ ಕೂತು ಅದಕ್ಕೆ ಔಷಧಿ ಹಚ್ಚಿ ಜರ ಹಾರಾಕಿರಿ, ಹಾಕಿರಿಂದ ಟ್ರಾಕ್ಟರ್ದಿಂದ ಬಿತ್ತಿದೇವ್ರಿ. ಎಲ್ಲಾರು ಉಳ್ಳಾಗಡ್ಡಿ ಎಲ್ಲ ಕೊಳತು ದಾರಿಗೆ ಚೆಲ್ಲಾಗತ್ತಾರಿ, ನಮ್ಮ ಉಳ್ಳಾಗಡ್ಡಿ ಅಗದಿ ಮಿಂಚ್ ಐತ್ರಿ. ಇದ ವರ್ಷ ಬೆಳೆದ್ರಿ? ಈಗ ವರ್ಷ ಐತ್ರಿ, ಅಗದಿ ಮಿಂಚ್ರಿ. ನಾವು ಅದಕ್ಕೆ ಗೊಬ್ಬರನೇ ತೋರಿಸಿಲ್ರಿ. ಈ ಹೋಮಿಯೋ ಬೀಜೋಪಚಾರ ಮಾಡ್ರಿ, ಮತ್ತೆ ಯಾವ್ದಾದ್ರು ಸ್ಪ್ರೇ ಅದು ಏನು ಮಾಡಿಲ್ರಿ? ಅದರಿಂದ ಚಲೋ ಬಂದೈತಿ ಅಂದ್ರೆ ಅವು ಏನು ಗಡ್ಡೆ ಚಲೋ ಬಂದ ಅಗದಿ ಮಿಂಚ್ರಿ, ಒಂದು ಲಂಬರಿ. ಈಗ ಇಳುವರಿನೂ ಚಲೋ ಬಂದೈತಿ? ಚಲೋ ಬಂದ. ಈ ಈರುಳ್ಳಿಯಲ್ಲಿ ಮತ್ತೆ ಏನಾದ್ರು ಬೆಳೆಗಳನ್ನ ಬೆಳೆದ್ರೇನ್ರಿ ಈರುಳ್ಳಿ ಜೊತೆಗೆ? ಅದ್ರ ಜೊತೆ ಏನು ಹಾಕಿಲ್ರಿ. ಈಗ ತೊಗರಿನೂ ಬೆಳೆದಿನಿ ಅಂತ ಹೇಳಿದ್ರಿ, ಈಗ ತೊಗರಿ ಇಳುವರಿ ಈಗ ರಾಶಿ ಹಂತದಲ್ಲಿ ಅದಾವ ಈಗ ಈಗೆಲ್ಲಾ ಬೆಳೆಗಳು. ಇದ್ರಲ್ಲಿ ಯಾವ ತರ ನೀವು ಬೀಜೋಪಚಾರ ಮಾಡಿದ್ರಿ, ಮತ್ತ ಅದಕ್ಕೆ ಹುಳುಗಳ ಕಾಟವನ್ನು ಯಾವ ತರ ತಪ್ಪಿಸಿದಿರ್ತಾವ? ಅದು ಯಾವ ನಮ್ಮನ್ನ ಕೈದು ಮಾಡಿದೇವ್ ಅಂದ್ರೆ ಅದಕ್ಕೂ ಇದೇ ನಮ್ಮನೆ ಮಾಡಿ ಇದೇ ನಮ್ಮನೆ ಬಿತ್ತಿದೇವ್ರಿ. ಅಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರಿ? ಮಾಡಿದೇವ್ರಿ. ಅವ್ ಕಾಯಿ ಕೈಗೆ ಏನ್ ಮಾಡ್ತಾವ ಅಂದ್ರೆ ಕೀಡಿ ಹುಳುಗಳು ಇರ್ತಾವಲ್ರಿ, ಅವ್ ತೂತ್ ಹಾಕಿ ಕಾಯಿಗಳನ್ನ ತಿಂತಾವ, ಅದನ್ನ ತಾವ್ ಯಾವ ತರ ಸ್ಪ್ರೇ ಮಾಡಿದ್ರಿ? ಇದೇ ಉಮಾಪತಿ ಔಷಧಿ ವೈದ್ಯಕರಿಂದ್ರಿ, ಹೊಡೆದೇವ್ರಿ ಅಗದಿ ಕಾಳು ದಿಪ್ರಿ, ಕಾಯಿನ ಉದ್ದುರಿ, ಅದು ಹೊಡೆದ್ ನೋಡಿದೇವ್ರಿ, ಕಾಯಿ ಕಿರೀರಿ, ಕಾಳಗ ಅದ್ರೊಳಗ್ ಕಣ್ರಿ. ಅಂದ್ರ ರಾಸಾಯನಿಕದಲ್ಲಿ ಬೆಳೆದಂತ ಬೆಳೆಗೆ ಅವು ಸ್ಪ್ರೇ ಮಾಡಿದಕ್ಕ ಏನೈತಿ, ಕಂದಗಾಳ ಬಂದು ಮತ್ತ ಕಾಯಿಗಳು ಉದ್ದಿಲ್ಲ. ಉದ್ದಿಲ್ರಿ, ಇದಕ್ಕೆ ಉದ್ದನು ಬರ್ತಾರಿ, ದಿಪ್ಪನು ಕಾಳು ಬರ್ತಾ, ಅಗದಿ ಮಿಂಚನು ಬರ್ತಾವ. ಕಾಳುಗಳ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಹೇಳಿದ್ರಿ ಹೋಮಿಯೋದಾಗ. ಈಗ ನೀವು ಇದೇ ವರ್ಷ ಬೆಳೆದಿರೇನ್ರಿ ತೊಗರಿಯಲ್ಲಿ? ಹೋದ ವರ್ಷ ಬೆಳೆದೇವ್ರಿ, ಈಗ ಸದ್ಯ ಮತ್ತು ಹಾಕೇವ್ರಿ. ಈ ಹೋಮಿಯೋದಲ್ಲಿ ಬೆಳಿತಾ ಇದ್ರಿ? ಹೋದ ವರ್ಷ ಬೆಳೆದಿನಿ ಅಂತ ಹೇಳಿದ್ರಿ. ಅವು ಈಗ ನೀವು ಹೋಮಿಯೋದಲ್ಲಿ ಬೆಳೆದಿರೋ ಬೆಳೆಗಳನ್ನ ತಕೊಂಡಿರಿ, ಬೇರೆಯವರು ರಾಸಾಯನಿಕದಲ್ಲಿ ಬೆಳೆದಿರ್ತಾರ, ಅವ್ರ ಬೆಳೆಗಳ ಕಾಳುಗಳಿಗೆ ನಿಮಗೆ ಕಾಳುಗಳಿಗೆ ವ್ಯತ್ಯಾಸ ಕಾಣಬಹುದಲ್ಲ? ಅವರು ತಗೊಂಡು ಹೋಗಿದ್ರಿ, ನಾವು ತಗೊಂಡು ಅಡತಿಗೆ ಹೋಗಿದ್ದೇವ್ರಿ, ಅವ್ರದ್ದು ಖಂಡಗಾಳ ಇತ್ತರಿ, ನಮ್ದು ಅಗದಿ ಮಿಂಚ್ ಕಾಳು ಇತ್ತರಿ. ಅದರಲ್ಲಿ ರೇಟ್ಗಳಲ್ಲಿ ವ್ಯತ್ಯಾಸ? 500 ತನ ಸಿಗ್ತಿರಿ ನಮಗ. ಅವ್ರ ಕಾಳ ಖಂಡ ಇತ್ತರಿ, ನಮ್ ಅಗದಿ ಮಿಂಚ್ರಿ. ಅವ್ರ ಚಾಣಿ ಹಾಕಿ ತಗೊಂಡ್ರಿ, ನಮ್ ಚಾಣಿ ಹಾಕಲಾರ್ದೆ ತಗೊಂಡ್ರಿ. ಅಂದ್ರ ನೀವು ಈ ಬೆಳೆಗಳಲ್ಲಿ ಇಳುವರಿನೂ ಆತು, ರೇಟ್ ಅಲ್ಲಿ ಆತು, ಬಹಳ ಲಾಭವನ್ನು ಪಡೆದಿರ ಪಡೆದೇವ್ರಿ. ಈಗ ನಮ್ಮ ಯುವ ರೈತರು ಈಗ ಕೃಷಿ ಮಾಡ್ಬೇಕಂತಾರ, ಅವ್ರಿಗೆ ನೀವು ಈ ಹೋಮಿಯೋ ಔಷಧಿ ಕುರಿತು ತಾವೇನ್ ಹೇಳ್ಬೇಕಂತೀರಿ? ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಗೊತ್ತೇ ಆಕದಲ್ರಿ ಏನಂಬುದಕ್ಕೆ. ಒಂದ್ ಸಲ ಒಂದೇ ಲೀಟರ್ ಒಯ್ದು ನೋಡ್ರಿ ಅವರು, ಅಗದಿ ಹ್ಯಾಂಗ ಬೆಳಿ ಬರ್ತದ, ಹ್ಯಾಂಗಿಲ್ಲ ಅಂದ್ ಗೊತ್ತೇ ಆಕೈತ್ರಿ. ಅಂದ್ರ ನೀವೇನು ರಾಸಾಯನಿಕ ಬಿಟ್ಟ ಈ ಹೋಮಿಯೋ ಔಷಧ ಮಾಡೇವ್ರಿ? ಭೂಮಿನೂ ಮೆತ್ತಾಗಿರ್ತಾವ್ರಿ ಇದಕ್ಕ, ಅದಕ್ಕೆ ಭೂಮಿ ಕಟ್ಟಿ ಹೊಡಿತಾವ್ರಿ. ಇದಕ್ಕೆ ಭೂಮಿ ಕಟ್ಟಿ ಹೊಡೆಯಂಗಿಲ್ರಿ, ಅಗದಿ ಮೆತ್ತ ಆಗಿರ್ತಾವ್ರಿ ಇದಕ್ಕ. ಈಗ ನೀವು ಸಾವಯವದಲ್ಲಿ ಮಾಡ್ತಾನ ಅಂತ ಹೇಳ್ತಾ ಇದೀರಿ, ಈ ತೊಗರಿ ಕಟ್ಟಿಗೆ ಅದು ಏನ್ ಸುಡ್ತಿರೇನು? ಇಲ್ರಿ, ಆರಿಸಿ ಒಗಿತೇವ್ರಿ. ಈ ದನಕರುಗಳು ಅದಾವ ನಿಮ್ಮ? ಅದಾವ್ರಿ, ಎತ್ತ ಅದಾವ, ಎಮ್ಮೆ ಅದಾವ, ಆಡದವ್ರಿ, ಆಕಳುಗಳು ಅದಾವ್ರಿ, ಎಲ್ಲಾ ನಮ್ ಇವು ಬಾಟಿ ಅದ್ರದೇ ಮೇವ ಮೆತ್ತ ಆಗಿರ್ತದ್ರಿ, ಅದು ಹಾಕಿದ್ದು ಇದು ನೋಡ್ರಿ ಕಟ್ಟಿ ಇರ್ತದ್ರಿ. ದನಕರುಗಳಿಗೆ ಮೇವು ಸನೇಕ ಇದು ಹೋಮಿಯೋದಲ್ಲಿ ಬೆಳೆದಿದ್ದು ಮೆತ್ತಗಿರ್ತದ್ರಿ, ಈ ರಾಸಾಯನಿಕದಲ್ಲಿ ಬಿರ್ಸಿರ್ತದೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಅವಕ್ಕೂ ಆಹಾರವನ್ನ ವಿಷಮುಕ್ತ ಆಹಾರವನ್ನು ಉಣಸಾತಿರ್ತಾವ. ಅವನು ಉಪಯೋಗ ಆದ, ಅವು ದನಕರ ಅಗದಿ ಚಲೋ ಇರ್ತಾವ್ರಿ, ಅವ್ ತಿಂದ ಮೆತ್ತ ಮೇವಿಲಿಂದ. ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರೇ, ಇಲ್ಲಿ ತನಕ ನಮ್ಮೊಂದಿಗೆ ನಮ್ಮ ರೈತರೊಂದಿಗೆ ಈ ಹೋಮಿಯೋ ಕೃಷಿಯ ಅನುಭವ ಕುರಿತು ತಾವು ಹಂಚಿಕೊಂಡ್ರಿ. ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು? ಚಲೋ ಆಕೈತಿ, ಆದಷ್ಟು ಭೂಮಿನೂ ಚಲೋ ಇರ್ತಾವ, ಮತ್ತೆ ಬೆಳಿನೂ ಚಲೋ ಬರ್ತಾವ, ಆದಷ್ಟು ಲಾಭ ಸಿಗ್ತದ. ಖರೆ ಇದು ಗೊಬ್ಬರ ಒಯ್ದು ಹಾಕೊಂಡುದಕ್ಕಿಂತ ನುಕ್ಸಾನ್ ಆಗುದಕ್ಕಿಂತ ರೀ, ಒಂದ್ ಕ್ವಿಂಟಲ್ ಹಿಂದ್ ತಗೊಳಕ್ ಹೋಗ್ರಿ 3,000 ಐತ್ರಿ ಡಿ ಎ ಪಿ, ಇದು ಎಲ್ಲಾ ಕೂಡಿ 500 ಬರ್ತದ್ರಿ. ಮತ್ ಇದು 500 ಎಲ್ರಿ, 3,000 ಎಲ್ರಿ. ಮತ್ ರೈತರು ಇದಕ್ಕ ಉಳಿತಾಯ ಹಾಕದಿಲ್ರಿ. ಮತ್ ಇದ್ರಲಿಂದ ರೈತರು ಮುಂದಕ್ ಹೋಗಾರಿ, ಇಲ್ಲಿ ಇದಕ್ಕ ಹಿಂದ್ ಬೀಳ್ತಾರಿ ಗೊಬ್ಬರ ಹಾಕಿದ್ರ. ತುಂಬಾ ಸಂತೋಷ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರೇ, ಇಲ್ಲಿ ತನಕ ನಮ್ಮ ರೈತರೊಂದಿಗೆ ತಮ್ಮ ವಿಷಮುಕ್ತವಾದಂತಹ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಡ್ರಿ ಅಂತ ಹೇಳಿ ತಮ್ಮ ಅನುಭವವನ್ನ ಹೇಳಿದ್ರಿ. ಈ ಆಕಾಶವಾಣಿಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕ ನಮ್ಮ ಪರವಾಗಿ, ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬಿದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೋಳ, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಲಾಲ್ ಸಾಬ್ ದವಲ್ ಸಾಬ್ ದಳವಾಯಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆ. ಮಾತುಕತೆಯನ್ನು ನಡೆಸಿಕೊಡುವರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಅದಾರ. ಇವತ್ತಿನ ಕಾರ್ಯಕ್ರಮದೊಳಗೆ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡೋದಕ್ಕೆ ಒಪ್ಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಈಗ ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರಿಗೆ ಯಾವ ರೀತಿ ಈ ಹೋಮಿಯೋ ಔಷಧಿಗಳನ್ನ ತಾವು ಬಳಸಕ್ ಪ್ರಚೋದನೆ ಮಾಡಿದ್ರಿ? ಮೊದಲೇದಾಗಿ ಮೈಬೂಬ್ ಬಡೇಗರ್ ಅವ್ರಿಗೆ ನಾವು ಅದನ್ನ ಪರಿಚಯಿಸ್ತೇವೆ ಹೋಮಿಯೋ ಕೃಷಿನ. ಅದು ಹಿಂಗೆ ಮಾಡ್ರಿ, ಹಿಂಗೆ ಪ್ರಯೋಗ ಮಾಡ್ರಿ, ಮೊದಲೊಂದು ಸ್ವಲ್ಪ ನೀವು ತೊಗೊಂಡು ಹೋಗ್ರಿ, ಪ್ರಾಯೋಗಿಕವಾಗಿ ಡೆಮೋ ಮಾಡ್ರಿ, ರಿಸಲ್ಟ್ ನೋಡ್ರಿ ಅಂತ ನಾನು ಅವ್ರೇನಾದ್ರಲ್ಲ ಅವ್ರ ಜೊತೆ ಇವರು ಬಂದರು, ಲಾಲ್ ಸಾಬ್ ದಳವಾಯಿ ಅವರು ಬಂದರು. ಬಂದು ಅವರು ಮಾಡ್ತೀವಿ ಅಂದ್ರೆ ನಾ ಅವ್ರಿಗೂ ಕೂಡ ಕೊಟ್ಟೇವಿ. ಅವರು ಪ್ರಯೋಗ ಮಾಡಿ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಗುರ್ತಕ್ಕಲ್ಲ ರೈತರಿಗೆ. ಆ್ಯಕ್ಚುಲಿ ಇಲ್ಲಿ ನಾವಿರೋದಕ್ಕಿಂತ ಫೀಲ್ಡ್ನಾಗ ಇರೋರು ರೈತರು, ಇದ್ರ ಬದಲಾವಣೆ ನೋಡೋರೆ ಅವರು ರೈತರು. ಅವರು ಪ್ರತಿಯೊಂದು ಹಂತದಲ್ಲಿನೂ ಬದಲಾವಣೆ ನೋಡ್ಕೇಶಿಂದ ಹೇಳ್ತಿದ್ರು, ಇಲ್ಲ ಹಿಂಗೆ ಬಂದದ, ಹಿಂಗೆ ಚಲೋ ಬಂದದ, ಹಿಂಗದ, ಹಿಂಗದ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು. ಅವರು ಪ್ರತಿ ವರ್ಷ ಒಯ್ತಿದ್ರು. ನಾವು ಹೇಳ್ತಿದ್ದೆ ಅವರಿಗೆ, ನೋಡ್ರಿ ನಮಗೂ ಏನರ ಜೋಳ ಕಾಳ ಬೇಕಾದ್ರೆ ವಿಷಮುಕ್ತ ಹೋಮಿಯೋದ ಬೆಳೆದಿದ್ದು ಕೊಡ್ರಿ ಅಂತೇಳಿ. ಇನ್ನೊಂದು ಏನದ, ಹೋಮಿಯೋದಿಂದ ಬೆಳೆದಿರ್ತಕ್ಕಂಥ ವಿಷಮುಕ್ತ ಆಹಾರ ಕೇಳಿ ತಗೋತಾರೆ, ಮತ್ತು ಇದಕ್ಕೆ ಒಳ್ಳೆ ಬೇಡಿಕೆ ಅದ. ಮುಂದಿನ ದಿನಗಳಲ್ಲಿ ಯಾರು ಹೋಮಿಯೋ ಬೆಳೀತಾರೆ, ಕೆಮಿಕಲ್ ಫ್ರೀ ರೈತರು ಬೆಳೀತಾರಲ್ಲ, ಅವು ಕೇಸ್ ಸ್ಟಡಿ ಮಾಡಿ ಜಿ ಪಿ ಎಸ್ ಮಾಡಿ ಡೈರೆಕ್ಟ್ ರೈತರಿಂದ ಗ್ರಾಹಕರಿಗೆ ತಲುಪುವಂಗೆ ಆಗ್ಬೇಕಂದ್ರೆ ವಿಷಮುಕ್ತ ಆಹಾರ, ಕಲಬೆರಿಕೆ ಆಹಾರ ತಿನ್ನೋದಕ್ಕಿಂತ ಒಂದು ನಂಬಿಕಸ್ಥ ಆಹಾರ ವಿಷಮುಕ್ತ ಆಹಾರ ಸಿಗ್ತದೆ ಅಂತೇಳಿ ಅದಕ್ಕೆ ಅವ್ರಿಗೆ ಪರಿಚಯಿಸಿದೀವಿ. ಅವರು ಪ್ರತಿ ವರ್ಷ ಈ ಮೆಕ್ಕೆಜೋಳ, ತೊಗರಿ, ಗೋಧಿ, ಕಡ್ಲಿ ಇವಕ್ಕೆಲ್ಲ ಬಳಸ್ಲಾಕತ್ತಾರೆ, ಮತ್ತು ಒಳ್ಳೆಯ ಅದರಲ್ಲಿ ಒಳ್ಳೆ ಇಳುವರಿನೂ ಪಡಿತಾ ಇದ್ದಾರೆ. ಮತ್ತು ಅದರಿಂದ ಅವ್ರಿಗೆ ಅದರ ಬಗ್ಗೆ ನಂಬಿಕೆನೂ ಬಂದದ, ಅದರ ಬಗ್ಗೆ ಅದು ನಂಬಿಕೆ ನಾವು ಹೇಳೋದಕ್ಕಿಂತ ಅದು ರೈತರೇ ಹೇಳ್ತಾರೆ. ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ, ರೈತರಿಗೆ ಒಂದು ಅನುಭವ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ ಅದು ನೋಡಿ ಇದಕ್ಕೇನು ಇದನ್ನು ಮಾಡೋದೇ ಬೇಕಾಗಿಲ್ಲ. ಬಟ್ ಒಂದೇದೊಂದು ವಿಷಮುಕ್ತ ಆಹಾರ ಬೆಳೆದು ವಿಷಮುಕ್ತ ಆಹಾರ ಹಂಚಲಿ ಗ್ರಾಹಕರಿಗೆ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದನ್ನು ಒಂಥರ ದೇಶ ಸೇವೆನೆ. ಅಂದ್ರೆ ರೈತರು ಭೂಮಿಗಳು ವಿಷವನ್ನು ಉಣಿಸಲಾರದ ವಿಷಮುಕ್ತವಾದಂತಹ ಆಹಾರವನ್ನ ಬೆಳೆದು ನಾವು ವಿಷಮುಕ್ತ ಆಹಾರವನ್ನ ಸೇವನೆ ಮಾಡಿ ಗ್ರಾಹಕರಿಗೆ ವಿಷಮುಕ್ತವಾದಂತಹ ಆಹಾರವನ್ನು ಒದಗಿಸಬೇಕು ಅನ್ನೋದಂತ ತಮ್ಮ ವಿಚಾರ. ಹೌದು, ಯಾಕಂದ್ರೆ ಇದು ಒಂದು ಒಂದು ರೀತಿ ಮಹಾನ್ ಸೇವೆ, ಇದು ದೊಡ್ಡ ದೇಶ ಸೇವೆ ಇದು. ಹೌದು, ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಸಲಹೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಅವರು ಎಲ್ಲಾ ಬೆಳೆಗಳಿಗೂ ಮೆಡಿಸಿನ್ ಒಯ್ತಾರ, ಯೂಸ್ ಮಾಡ್ಕೊತ ಬಂದಾರ. ಮತ್ತೆ ಅವರು ಸುತ್ತಮುತ್ತ ರೈತರಿಗೂ ಕೂಡ ಅವರು ಮೆಡಿಸಿನ್ ಒಯ್ದು ಕೊಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹೀಗೆ ಮಾಡ್ರಿ ಹೀಗೆ ಮಾಡ್ರತ್ತ. ಇದು ಏನು ಸಕ್ಸಸ್ ಹೆಂಗದನಲ್ಲ, ಒಬ್ಬರು ನೋಡಿ ಒಬ್ಬರು ನೋಡಿ ಒಬ್ಬರು ನೋಡಿ ಕಲ್ಕೋತ ಹೋಗ್ತಾರೆ, ಒಮ್ಮೆ ಎಲ್ಲರೂ ಮಾಡಂಗಿಲ್ಲ, ಅದು ಅನುಭವದಿಂದ ಬೆಳ್ಕೋತ ಹೋಗೋದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಳ್ಳೇದಾಗಲಿ. ಮತ್ತು ರೈತರು ಏನಾದರೂ ಹೆಚ್ಚಿನ ಹೋಮಿಯೋ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಕೃಷಿ ಯಂತ್ರೋಪಕರಣಗಳು ಮತ್ತು ಹೋಮಿಯೋ ಕೃಷಿ ಯಾವುದೇ ರೀತಿ ಒಟ್ಟು ಕೃಷಿ ವೈಜ್ಞಾನಿಕ ತಂತ್ರಜ್ಞಾನ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 9920213996 ಈ ನಂಬರ್ಗೆ ಕರೆ ಮಾಡು. ಆತ್ಮೀರಿ, ಲಾಲ್ ಸಾಬ್ ದಾವಲ್ ಸಾಬ್ ದಳವಾಯಿ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೇದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗಂಡ್ ಅವರೊಂದಿಗೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ಸಿದ್ರಾ ಎನ್ ಸಾಳುಂಕಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ನಿನಗವನ್ ಚೂರ